ಮಹದಾಯಿ ಯೋಜನೆ ವಿಚಾರ ಪ್ರತಿಕ್ರಿಯಿಸಲು ನಿರಾಕರಿಸಿದ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕಾರ್ಯಕ್ರಮ ಕೃಷಿರಂಗ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರ ಇದರ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಅಲ್ಲಿ ನಾವು ಗ್ರಂಥಗಳಲ್ಲಿ ಯಾವ ರೀತಿ ಅಡಿಕೆ ಬಗ್ಗೆ ಉಲ್ಲೇಖ ಆಗಿದೆ, ಅದರ ಮಹತ್ವವೇನು, ಎಷ್ಟು ಕ್ಷೇತ್ರಗಳಲ್ಲಿ ಈ ಅಡಿಕೆಯನ್ನು ಬೆಳೀತಾ ಇದ್ದಾರೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಆರೋಗ್ಯದ ದೃಷ್ಟಿಯಿಂದ ಏನೇನು ಅಂಶಗಳು ಇದರಲ್ಲಿದ್ದಾವೆ, ಹಾಗೂ ಆಯುರ್ವೇದದಲ್ಲಿ ಅದರ ಸ್ಥಾನಮಾನ ಏನು, ಯಾವ ರಾಜ್ಯದಲ್ಲಿ ಇದನ್ನು ಬೆಳೀತಾರೆ, ಯಾವ ರಾಷ್ಟ್ರದಲ್ಲಿ ಬೆಳೀತಾರೆ, ಯಾವ ಜಿಲ್ಲೆಯಲ್ಲಿ ಬೆಳೀತಾರೆ, ಇದರ ವಸ್ತುಸ್ಥಿತಿಯನ್ನು ನಾವು ನೋಡಿದ್ವಿ. ಹಾಗೆ ಈ ವಾರ ಮಣ್ಣು ಹಾಗೂ ಹವಾಗುಣ ಈ ಕುರಿತಾಗಿ ಸರ್ ತಾವು ಪ್ರಾರಂಭದಲ್ಲಿ ಏನು ಹೇಳ್ತೀರಾ ಅಂತ. ಈ ವಾರ ತಾವು ಹೇಳಿದ ಹಾಗೆ ಈ ಸಂಚಿಕೆಯಲ್ಲಿ ಮಣ್ಣು ಮತ್ತು ಹವಾಗುಣ ಹೇಗಿರಬೇಕು, ಎಲ್ಲ ಥರದ ಮಣ್ಣಲ್ಲಿ ಬೆಳೀಬಹುದಾ, ರೈತರು ಕೇಳ್ತಿರ್ತಾರೆ ನಮ್ಮದು ಎರೆ ಮಣ್ಣಿದೆ ಕಪ್ಪು ಜಮೀನಿದೆ ಬೆಳೀಬಹುದಾ ಅಂತ ಕೇಳ್ತಾ ಇರ್ತಾರೆ. ಅದನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ವಿವರವಾಗಿ ತಿಳಿಸ್ಕೊಳ್ಳೋಣ. ಮಣ್ಣು ಅಂತ ಹೇಳಿದ್ರೆ ಸರ್ ಯಾವ ರೀತಿಯಾದ ಮಣ್ಣು ಉತ್ತಮ ಅಂತ ಈ ಒಂದು ಅಡಿಕೆ ಬೆಳೆ? ಹಾಂ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ ಬಹಳ ಜನ ರೈತರು ಎಲ್ಲ ಥರದ ಮಣ್ಣಲ್ಲಿ ಬೆಳೀತಾ ಇದ್ದಾರೆ, ಆದರೆ ಎಲ್ಲ ಥರದ ಮಣ್ಣನ್ನು ಅಡಿಕೆಗೆ ಸೂಕ್ತ ಅಲ್ಲ. ಕಪ್ಪು ಜಮೀನುಗಳು ಆಳವಾದ ಕಪ್ಪು ಮಣ್ಣುಗಳು ಅಡಿಕೆಗೆ ಸೂಕ್ತ ಅಲ್ಲ. ತಮಗೆ ತಿಳಿದ ಹಾಗೆ ಬೇಸಿಗೆ ಹಂಗಾಮಿನಲ್ಲಿ ಅವು ಬಿರುಕನ್ನು ಬರ್ತದೆ, ಅವಾಗ ಈ ಅಡಿಕೆ ಬೇರುಗಳು ಕಟ್ ಆವಾಗ ಅದರದ್ದು ಬೆಳವಣಿಗೆ ಸಂಪೂರ್ಣವಾಗಿ ತೊಂದರೆ ಆಗ್ತದೆ. ಹಾಗಾಗಿ ಇದಕ್ಕೆ ಹೆಚ್ಚು ಸಾವಯವ ಅಂಶ ಇರಬೇಕು, ನೀರು ಚೆನ್ನಾಗಿ ಬಸಿದು ಹೋಗ್ತಿರಬೇಕು, ಜೋಗು ಪ್ರದೇಶ ಇರಬಾರ್ದು, ಕ್ಷಾರೀಯ ಪ್ರದೇಶ ಇರಬಾರ್ದು, ಮತ್ತು ತೀರ ಹುಳಿ ಮಣ್ಣು ಇರಬಾರ್ದು, ಮತ್ತು ಆಳ ಸಾಮಾನ್ಯವಾಗಿ 2 ಮೀಟರ್ ಇರಬೇಕಂತ ನಾವು ಹೇಳ್ತೀವಿ. ಅಂದರೆ ಆ ಜಮೀನು ಅಂದರೆ ಏನಾಗ್ತದೆ, ಕೆಲವರು ಇತ್ತೀಚೆಗೆ ಏನು ಮಾಡ್ತಾರೆ, ಕೆಳಗಡೆ ಕಲ್ಲು ಜಮೀನು ಇರ್ತದೆ, ಒಂದು ಹೆಚ್ಚು ಕಡಿಮೆ 1-2 ಅಡಿ ಆಳ ಇರ್ತದೆ, ಕೆಳಗಡೆ ಬಹಳ ಗಟ್ಟಿ ಜಮೀನು ಇರ್ತದೆ, ಬೇರುಗಳು ಕೆಳಗಡೆ ಹೋಗಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ. ಅಂಥ ಜಮೀನಲ್ಲಿ ಬೆಳೀತಾ ಇದ್ದಾರೆ. ಮತ್ತು ಈಗ ಹೊಸ ತೋಟ ಮಾಡೋರೆಲ್ಲ ಭತ್ತದ ಗದ್ದೆಯಲ್ಲಿ ಮಾಡ್ತಾ ಇದ್ದಾರೆ, ಅದು ಒಂದು ಬಹಳ ಆತಂಕಕಾರಿ ವಿಚಾರ. ಯಾಕೆಂದರೆ ಭತ್ತದ ಗದ್ದೆಯಲ್ಲಿ ಇವರು ಮಾಡಿದಾಗ ಅಲ್ಲಿ ಸರಿಯಾಗಿ ಬೇರುಗಳಿಗೆ ಉಸಿರಾಟ ಆಗೋದಿಲ್ಲ, ಮತ್ತು ಮುಂದೆ ಹೆಡಿಮಂಡಿಗೆ ಅಂಥ ಲಕ್ಷಣಗಳನ್ನು ಕಾಣಿಸ್ಕೊಡ್ತವೆ. ಹಾಗಾಗಿ ನಾನು ಹೇಳಿದಾಗೆ ಮಣ್ಣು ಫಲವತ್ತಿರಬೇಕು, ಸ್ವಲ್ಪ ಆಳ ಇರಬೇಕು, ಬಹಳ ಕ್ಷಾರೀಯವಾಗಿರಬಾರ್ದು, ಬಹಳ ಆಮ್ಲೀಯವಾಗಿರಬಾರ್ದು, ಸಾವಯವ ಅಂಶ ಜಾಸ್ತಿ ಇರುವಂಥ ಮಣ್ಣುಗಳು ಹೆಚ್ಚು ಸೂಕ್ತ. ತಾವು ಹೇಳಿದ್ರೆ ಭತ್ತದ ಗದ್ದೆಯಲ್ಲಿ ಬೆಳಿಬಾರ್ದು, ಅದು ಎಷ್ಟು ಕಾಲಗಳ ನಂತರವಾಗಿ ಅದನ್ನು ನಾವು ಬೆಳಿಲಿಕ್ಕೆ ಸೂಕ್ತ ಅಂತ ಹೇಳ್ತೀರಿ ಸರ್? ಈಗ ಭತ್ತದ ಗದ್ದೆ ಅದನ್ನು ರೈತರು ಏನು ಮಾಡ್ತಾ ಇದ್ದಾರೆ, ಅಡಿಕೆ ತೋಟ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾರೆ. ನೋಡಿ ಅಲ್ಲಿ ಏನಾಗುತ್ತೆ, ಅಲ್ಲಿ ಮಣ್ಣಿನ ರಚನೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಭತ್ತಕ್ಕೆ ಯಾವ ಥರ ಸೂಕ್ತ ಬೇಕು ಆ ಥರ ನಾವು ನಿರ್ವಹಣೆ ಮಾಡಿ, ಇದಕ್ಕೆ ಆ ಥರ ನಿರ್ವಹಣೆ ಬೇಕಾಗಿಲ್ಲ. ಅಲ್ಲಿ ನೀರನ್ನು ನಿಲ್ಲಿಸ್ತಾರೆ, ನೀರು ಅವರಿಗೆ ಬಸದು ಹೋಗಬಾರ್ದು. ಇಲ್ಲಿ ಹಂಗಲ್ಲ, ನೀರು ಬಸದು ಹೋಗ್ಬೇಕು, ಇಲ್ಲಿ ಚೆನ್ನಾಗಿ ಬೇರುಗಳಿಗೆ ಗಾಳಿ ಆಡಬೇಕು. ಹಾಗಾಗಿ ಅಂಥ ಮಣ್ಣು ಸೂಕ್ತ ಅಲ್ಲ. ಅದಕ್ಕೆ ಇಲ್ಲ, ನಾವು ಅನಿವಾರ್ಯ ಮಾಡಲೇಬೇಕು ಅಂದಾಗ ಅಲ್ಲಿ ನಾವು ಪೋಷಕಾಂಶಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಂಡು ಮತ್ತು ಸಾವಯವ ಅಂಶ ಹೆಚ್ಚಾಗಿರುವಂತೆ ನೋಡಿಕೊಂಡು ಮತ್ತು ಒಳ್ಳೆಯ ಮಣ್ಣನ್ನು ಸ್ವಲ್ಪ ಕೆಂಪು ಮಣ್ಣು ಮರಳು ಮಿಶ್ರಿತ ಮಣ್ಣನ್ನು ಹಾಕ್ಕೊಂಡು ಮಾಡಿದಾಗ ನಮಗೆ ಒಂದು ಒಳ್ಳೆಯ ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಅಡಿಕೆಯಲ್ಲಿ ರಸಸಾರ ಕುರಿತು ಮಾತಾಡೋದಾದರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ ಸರ್? ತಾವು ಹೇಳಿದಾಗೆ ರಸಸಾರ ಬಹಳ ಮುಖ್ಯವಾದಂಥ ಒಂದು ಅಂಶ ಇದರಲ್ಲಿ. ನೋಡಿ, ಈಗ ಇದರಲ್ಲಿ ಹುಳಿ ಮಣ್ಣು, ಈಗ ನೀವು ಕರಾವಳಿ ಪ್ರದೇಶ ನೋಡ್ತೀರಿ, ಅತಿ ಹೆಚ್ಚು ಮಳೆ ಆಗ್ತದೆ, ಗುಡ್ಡಗಾಡು ಪ್ರದೇಶ ಮತ್ತು ಅರೆಮಲ್ನಾಡು ಪ್ರದೇಶ, ಮೈದಾನ ಪ್ರದೇಶ, ಒಣ ಪ್ರದೇಶ ಇವೆಲ್ಲವನ್ನು ನಾವು ಗಮನಿಸಿದಾಗ ಸಾಕಷ್ಟು ರಸಸಾರದಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ. ಅಡಿಕೆಗೆ ಸೂಕ್ತವಾಗಿರೋದು ರಸಸಾರ ಅಂದರೆ 5-7 PH ಅಂತ ರಸಸಾರ ಇರಬೇಕಂತ ಹೇಳ್ತೀವಿ. 5-5.5 ಕಡಿಮೆ ಆಗಿಬಿಟ್ರೆ ಹುಳಿ ಮಣ್ಣುಗಳು, ಅಂಥ ಮಣ್ಣುಗಳಲ್ಲಿ ಏನಾಗ್ತದೆ, ಗಿಡಗಳು ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಅದನ್ನೇ ಒಂದು ಸಮಸ್ಥಿತಿ ಹತ್ರಕ್ಕೆ ತರಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಇನ್ನು ತೀರ ಕ್ಷಾರಿ ಅಂದರೆ 7 ಜಾಸ್ತಿ ಆದಾಗ ಸಹಿತ ಗಿಡದ ಬೆಳವಣಿಗೆ ಕುಂಠಿತ, ಅಲ್ಲಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಕೆಲಸ ಆಗೋದಿಲ್ಲ ಗಿಡಗಳಿಂದ, ಆವಾಗಲೂ ಸಹಿತ ಗಿಡಗಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತವೆ. ಇನ್ನು ಈ ರಸಸಾರವನ್ನು ಮಣ್ಣನ್ನು ಪರೀಕ್ಷೆ ಮಾಡಿಸ್ಬಿಟ್ಟು ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದು ಹುಳಿ ಮಣ್ಣಾಗಿದ್ದರೆ ಎಷ್ಟು ಸುಣ್ಣವನ್ನು ಹಾಕಬೇಕಂತ ಹೇಳ್ತಾರೆ, ಅದು ಕ್ಷಾರೀಯವಾಗಿದ್ದರೆ ಎಷ್ಟು ಜಿಪ್ಸಮ್ಮನ್ನು ಹಾಕಬೇಕಂತ ನಾವು ಅದರಲ್ಲಿ ಕೊಟ್ಟಿರ್ತೀವಿ. ಆ ಒಂದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಜಿಪ್ಸಮ್ಮನ್ನು ಹಾಕಬೇಕಂತ ನೋಡಿಕೊಂಡು ನಾವು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂದರೆ ತಾವು ಹೇಳೋ ಪ್ರಕಾರವಾಗಿ ಅಡಿಕೆ ಸಸಿನ ನಾಟಿ ಮಾಡೋರು ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು ಅಂತ ತಾವು ಮಾಡಿಸಿದ್ದು ಬಹಳ ಉತ್ತಮ. ಯಾಕಂದರೆ ಗೊತ್ತಾಗ್ತದೆ ಏನಿದೆ ಅದರಲ್ಲಿ ಪರಿಸ್ಥಿತಿ, ಏನಿದೆ ಪೋಷಕಾಂಶಗಳ ಕೊರತೆ ಇದೆಯೋ, ಜಾಸ್ತಿ ಇದೆಯೋ, ಮಧ್ಯಮವಾಗಿದೆಯೋ, ಅದು ಗೊತ್ತಾಗ್ತದೆ ನಮಗೆ. ಅದರ ಮೇಲೆ ನಮಗೆ ಈಗ ನಾವು ಜಾಸ್ತಿ ಇದ್ದಾಗ ಮತ್ತೆ ಪೋಷಕಾಂಶಗಳು ಹಾಕಿದರೆ ನಮಗೆ ದುಡ್ಡು ಹೋಗ್ತದೆ, ಎರಡನೇದು ಮಣ್ಣನ್ನು ನಾವು ಹಾಳು ಮಾಡ್ಕೊಂಡು. ಈ pH ಮತ್ತು ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತೀರಿ? ಯಾಕಂದರೆ ಇದನ್ನು ನೋಡಿ, pH ಮತ್ತು ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಅಂತಂದರೆ ಅದರದ್ದು ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಗುಣಧರ್ಮಗಳು ಇದ್ರ ಮೇಲೇ ನಿಂತಿರ್ತಾವೆ. ಇವರಲ್ಲಿ ವ್ಯತ್ಯಾಸ ಆದರೆ ಅವು ಮೂರೂ ತೊಂದರೆ ಆಗ್ತದೆ, ಆವಾಗ ನಮಗೆ ಬೆಳವಣಿಗೆ ಸರಿ ಆಗೋದಿಲ್ಲ. ಹಾಗಾಗಿ ಅವರು ಸಾವಯವ ಮುಖ್ಯವಾಗಿ ನೋಡಿ, ನಾವು ಮೊದಲೆಲ್ಲ ನೋಡಿದಾಗ ಈಗ ನಮ್ಮಲ್ಲಿ ಸಾಲ್ ಟೆಸ್ಟ್ ಎಲ್ಲ ಮಣ್ಣು ಪರೀಕ್ಷೆ ಮಾಡಿದಾಗ ಒಂದು 200-250-300 ಸ್ಯಾಂಪಲನ್ನು ನೀವು ಒಂದು ಅಧ್ಯಯನ ಕೈಕೊಂಡ್ರೆ ಹೆಚ್ಚು ಕಡಿಮೆ ಈ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಹುಳಿ ಮಣ್ಣನ್ನು ಕಾಣ್ತೀವಿ, ಆಮೇಲೆ ತೀರ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಕ್ಷಾರೀಯ ಮಣ್ಣುಗಳನ್ನು ಕಾಣ್ತೀವಿ. ಇನ್ನು ಈ ಮಲೆನಾಡಿನಲ್ಲಿ ಸಹಿತ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರಬೇಕು, ಆದರೆ ಅಲ್ಲಿನೂ ಸಹಿತ ಈಗ 0.5-0.75 ಬರ್ತಾ ಇದೆ, ಅದು ತೀರ ಕಡಿಮೆ ಆಗ್ತಾ ಇದೆ, ಒಂದು ಆಸುಪಾಸಿನಲ್ಲಿ ಇರಬೇಕು. ತಾವು ಹೇಳಿದ್ರಿ ಈಗ ಸಾವಯವ ಇಂಗಾಲ ಹಾಗೂ ಸಾವಯವ ಪದಾರ್ಥಗಳು ಇದಕ್ಕೆ ಬೇಕು ಅಂತ. ಹೌದು, ಯಾವ ಮಟ್ಟಕ್ಕೆ ಬೇಕು ಸರ್ ಈ ಒಂದು ಅಡಿಕೆ ಕೃಷಿ? ಸರ್ ಸಾಮಾನ್ಯವಾಗಿ ನೋಡಿ ಸರ್, ಈಗ ಒಂದು 3 ಮೇಲ್ಪಟ್ಟಂಥ ಅಡಿಕೆ ಆದರೆ ಒಂದು 10-15 KG ಸಾವಯವ ಗೊಬ್ಬರಗಳನ್ನು ಹೇಳ್ತೀವಿ, ಒಂದು 1/2 ಬುಟ್ಟಿ ಅಂತ ಹೇಳ್ತೀವಿ. ಆದರೆ ಏನಾಗಿದೆ ಈಗ ಜಾನುವಾರುಗಳ ಸಂಖ್ಯೆ ಕಡಿಮೆ ಆದ್ದರಿಂದ ಮತ್ತು ಪಶುಸಂಗೋಪನೆ ಅನೇಕ ಜನ ರೈತರು ಅಷ್ಟಾಗಿ ಇಷ್ಟಪಡ್ತಾ ಇರದೇ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರದ ಲಭ್ಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಬೇರೆ ತರಹದ ಸಾವಯವ ಪದಾರ್ಥಗಳನ್ನು ಇವರು ಉಪಯೋಗ ಮಾಡಿಕೊಂಡು ಭೂಮಿಗೆ ಹಾಕಿದ್ದಾದರೆ ಸಾವಯವ ಇಂಗಾಲವನ್ನು ಭೂಮಿಯಲ್ಲಿ ನಾವು ನೋಡ್ಕೊಂಡಂಗೆ ಆಗುತ್ತೆ, ಅದರ ಜೊತೆಗೆ ಗಿಡಗಳಿಗೆ ಒಂದು ಪೂರಕವಾದಂಥ ವಾತಾವರಣವನ್ನು ವಹಿಸ್ಕೊಂಡಂಗೆ ಆಗ್ತದೆ. ಈಗ ಅನೇಕ ತರಹದ ಸಾವಯವ ಗೊಬ್ಬರ ಇದ್ದಾವೆ, ಕೊಟ್ಟಿಗೆ ಗೊಬ್ಬರ ಇದೆ, ವರ್ಮಿ ಕಾಂಪೋಸ್ಟ್ ಇದೆ, ಕೋಳಿ ಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಹೀಗೆ ಅನೇಕ ತರಹದ ಗೊಬ್ಬರಗಳು ನಮಗೆ ಸಿಗ್ತಾವೆ, ಅವನ್ನೆಲ್ಲ ನಾವು ಸಾವಯವ ಗೊಬ್ಬರಗಳನ್ನು ಉಪಯೋಗ ಮತ್ತು ಹಸಿರೆಲೆ ಗೊಬ್ಬರಗಳು ಬಹಳ ಮುಖ್ಯವಾಗಿ, ಸೆಣಬಿದೆ, ಡಯಂಚ ಇದೆ, ಅಲಸಂದೆ ಇದೆ, ಇವನ್ನೆಲ್ಲವನ್ನು ನಾವು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲೇಬಾರದು ಅಂತ ಯಾವ ರೀತಿ ಅಂತ ಹೇಳಿ? ಈಗ ನಾವು ಅನೇಕ ಕ್ಷೇತ್ರ ಭೇಟಿಗೆ ಹೋದಾಗ ರೈತರು ಇದೇ ಪ್ರಶ್ನೆಯನ್ನು ಕೇಳ್ತಾರೆ, ನಾವು ರಾಸಾಯನಿಕ ಗೊಬ್ಬರ ಹಾಕದೇ ಅಡಿಕೆ ಬೆಳೀಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ನಾವು ಇದನ್ನು ಅಧ್ಯಯನ ಮಾಡಿದಾಗ ಸಾಧ್ಯತೆ ಇದೆ, ಆದರೆ ಆ ಗಿಡಗಳಿಗೆ ಬೇಕಾಗುವಷ್ಟು ಪೋಷಕಾಂಶಗಳನ್ನು ನಾವು ಸಾವಯವ ರೂಪದಲ್ಲಿ ಕೊಡಲಿಕ್ಕೆ ನಾವು ಗಟ್ಟಿ ಇರಬೇಕು, ಸಾವಯವ ಪೋಷಕಗಳು ಕೊಡಲಿಕ್ಕೆ ನಮಗೆ ಸಾಧ್ಯತೆ ಇರಲಿಲ್ಲ. ಅದು ಈ ಪ್ರಸ್ತುತ ಹಂಗಾಮಿನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಮಾಡೋಕ್ಕಾಗಲ್ಲ ಅಂತಲ್ಲ ಕಷ್ಟ ಆಗ್ತದೆ. ಇಲ್ಲ, ನಮ್ಮ ಹತ್ರ ಸಾಕಷ್ಟು ಸಾವಯವ ಅಂಶ ಇದ್ದಾವೆ, ಸಾಕಷ್ಟು ಹಸಿರೆಲೆ ಗೊಬ್ಬರ ಗಿಡಗಳಿದ್ದಾವೆ, ಹಸಿರೆಲೆ ಗೊಬ್ಬರ ಮಾಡಲಿಕ್ಕೆ ತಯಾರಿದ್ದೀವಿ, ಜಾನುವಾರುಗಳಿದ್ದಾವೆ, ಕುರಿಗಳಿದ್ದಾವೆ, ಮೇಕೆ ಇದ್ದಾವೆ ಅಂತಂದಾಗ ನಿಮಗೆ ಅನೇಕ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗ್ತದೆ, ಹಾಕ್ಕೊಂಡು ಮಾಡ್ಬೋದು. ಅಡಿಕೆಯನ್ನು ಬೆಳಿಲಿಕ್ಕೆ ಯಾವ ವಾತಾವರಣ ತುಂಬ ಸೂಕ್ತ ಅಂತ ತಾವು ಹೇಳ್ತಕ್ಕಂಥದ್ದು? ಇವರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ, ಹೌದು, ಅಡಿಕೆನ ಕರ್ನಾಟಕದಲ್ಲಿ 29 ಜಿಲ್ಲೆಗಳು ಬೆಳೀತಾರೆ, ಆದರೆ ಯಾವ ವಾತಾವರಣ ತುಂಬ ಸೂಕ್ತವಾಗಿ ಇಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ತಾವು ಹೇಳ್ತಕ್ಕಂಥ? ನೋಡಿ, ಇದರದ್ದು ಹವಾಗುಣ ನೀವು ಕೇಳಿದ ಹಾಗೆ, ನೋಡಿ, ಸಮುದ್ರ ಮಟ್ಟದಿಂದ 1000 ಎತ್ತರದವರೆಗೂ ನಾವು ಇದನ್ನು ಅಡಿಕೆ ಕೃಷಿಯನ್ನು ನಾವು ಮಾಡ್ತಾ ಇದ್ವಿ, ಆದರೆ ಅತಿ ಎತ್ತರದ ಪ್ರದೇಶದಲ್ಲಿ ಬೆಳೆದಾಗೂ ಸಹಿತ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವು ಭೂಮಧ್ಯ ರೇಖೆಯಿಂದ 28 ಉತ್ತರ ಮತ್ತು ದಕ್ಷಿಣದಲ್ಲಿ ಅಡಿಕೆ ಕೃಷಿಯನ್ನು ಸೀಮಿತವಾಗಿರುವುದನ್ನು ನಾವು ಕಾಣ್ತಾ ಇದ್ವಿ. ಮತ್ತು ಮುಖ್ಯವಾಗಿ ಅಂದರೆ ಉಷ್ಣಾಂಶ, ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು, ಓದಿರ್ಬೋದು, ಆಗುಂಬೆಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ. ಇದು ಬಹಳ ಆತಂಕಕಾರಿ ವಿಚಾರಗಳು. ಯಾಕಂದ್ರೆ ಆಗುಂಬೆ ಹೆಚ್ಚು ಮಳೆ ಆಗುವಂಥದ್ದು ಮತ್ತು ಸಾಕಷ್ಟು ಕಾಡು ಪ್ರದೇಶ ಇರುವಂಥದ್ದು, ವಾತಾವರಣದಲ್ಲಿ ವೈಪರೀತ್ಯ ಆದಾಗ ಎಲ್ಲ ಬೆಳೆಗಳಿಗೂ ಅನ್ವಯಿಸ್ಕೊಳ್ತದೆ. ಈಗ ಅಡಿಕೆಗೆ ನೋಡಿ, ಅಡಿಕೆಗೆ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ 40-45 ಡಿಗ್ರಿವರೆಗೂ ಇದು ಬದುಕುವಂಥ ಒಂದು ಸಾಮರ್ಥ್ಯ ಇದೆ. ಆದರೆ 35 ಡಿಗ್ರಿಗಿಂತ ಜಾಸ್ತಿ ಆದಾಗ ರೈತರು ಹೇಳ್ತಿರ್ತಾರೆ ತಾಪಮಾನ ಜಾಸ್ತಿ ಆದ ತಕ್ಷಣ ಹರಳು ಉದುರ್ತಾ ಇದೆ, ಪಾಲಿನೇಷನ್ ಫರ್ಟಿಲೈಸೇಷನ್ ಅಂದರೆ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನೇಕ ಜನ ರೈತರು ಹೇಳ್ತಾ ಇದ್ದಾರೆ. ಮತ್ತು ಅದ್ರದ್ದು ಬಾಷ್ಪೀಭವನ ಟ್ರಾನ್ಸ್ಪರೇಷನಲ್ ಜಾಸ್ತಿ ಆಗ್ತದೆ. ಹಾಗಾಗಿ ಇದಕ್ಕೆ ಸಾಮಾನ್ಯವಾಗಿ ತಾಪಮಾನ ಒಂದು 35 ಡಿಗ್ರಿಗಿಂತ ಕಡಿಮೆ ಇದ್ದರೂ ಬಹಳ ಉತ್ತಮ. ನಾವು ಈ ಎಲ್ಲ ಮಾಹಿತಿಯನ್ನು ನೋಡಿದಾಗ ಒಂದು 25-30 ಡಿಗ್ರಿ ಸೆಂಟಿಗ್ರೇಡ್ ಏನಿದೆ ಅದು ಬಹಳ ಸೂಕ್ತವಾದಂಥದ್ದು. ಆ ವಾತಾವರಣದಲ್ಲಿ ನಮಗೆ ಅಡಿಕೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಹುಳಿ ಮತ್ತು ಕ್ಷಾರಿಯ ಮಣ್ಣು, ಏನು ಸರ್ ಅದರ ವ್ಯತ್ಯಾಸಗಳ ಬಗ್ಗೆ? ಇದನ್ನು ನಾವು ಈ ರಸಸಾರದ ಮೇಲೆ ಹೇಳ್ತೀವಿ. ಈಗ ನೋಡಿ, ರಸಸಾರದ ಮೇಲೆ ನೀವು ಹೇಳಿದಾಗ 7ಕ್ಕಿಂತ ಕಡಿಮೆ ಬಂದಂಗೆ ನಾವು 7 ಅಂದರೆ ಸಮಸ್ಥಿತಿ ಅಂತ ಹೇಳ್ತೀವಿ. 7 ಅಂದರೆ ಎಕ್ಸಾಕ್ಟ್ 7 ಬರೋದಿಲ್ಲ, ಒಂದು 6.5-7 ಅದೊಂದು ಸಮಸ್ಥಿತಿ ಅಂತ. 6.5ಕ್ಕಿಂತ ಕೆಳಗಡೆಗೆ ಬಂದದ್ದೆಲ್ಲ ಹುಳಿ ಮಣ್ಣು ಅಂತ ಹೇಳ್ತೀವಿ. 7ಕ್ಕಿಂತ ಮೇಲ್ಗಡೆ ಬಂದದ್ದನ್ನೆಲ್ಲ ನಾವು ಸ್ವಲ್ಪ ಕ್ಷಾರೀಯ ಮಣ್ಣುಗಳು ಅಂತ ಹೇಳ್ತೀವಿ. ಅವಾಗ ಏನಾಗ್ತದೆ ಅಂದರೆ ಅಲ್ಲಿ ಲವಣಗಳ ಲಭ್ಯತೆ, ಗಿಡಗಳಿಗೆ ಏನು ಪೋಷಕಾಂಶಗಳು ಬೇಕು ಲಭ್ಯತೆ ಕಡಿಮೆ ಆಗ್ತದೆ, ಹೆಚ್ಚು ಕಡಿಮೆ ಆದ. ಹಾಗಾಗಿ ಈ ಪೂರಕವಾದಂಥ ಗೊಬ್ಬರಗಳನ್ನು, ಅಂದರೆ ಮುಖ್ಯವಾಗಿ ಸಾವಯವ ಗೊಬ್ಬರಗಳನ್ನು ನಾವು ಸರಿಯಾಗಿ ಬಳಸಿದ್ದಾದರೆ ಈ ಒಂದು pH ರಸಸಾರವನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಆಗುಂಬೆಯಲ್ಲಿ ತುಂಬ ಬಿಸಿಲು ಈಗ ಅಂತ ಹೇಳಿದ್ರಿ, ಹಾಗಾದರೆ ಮಳೆ ಈ ಒಂದು ಅಡಿಕೆ ಬೆಳೆಗೆ ಯಾವ ರೀತಿ ಪೂರಕವಾಗುತ್ತೆ? ಮಳೆಯ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳ್ತೀರಿ ಸರ್? ನೀವು ಕೇಳಿದ ಹಾಗೆ ಮಳೆಯ ಪ್ರಮಾಣ ಎಷ್ಟಿರಬೇಕು ನೋಡಿ, ಇದನ್ನು ಈಗ ಕರಾವಳಿ ಪ್ರದೇಶದಲ್ಲಿ 4,000-4,500 ಮಿಲಿಮೀಟರ್ವರೆಗೂ ಮಳೆ ಆಗ್ತದೆ, ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 3,500-4,500 ಮಿಲಿಮೀಟರ್ ಮಳೆ ಆಗ್ತದೆ, ಅಂತಲ್ಲಿನೂ ಬೆಳೀತಾ ಇದ್ವಿ. ಮತ್ತು ಇನ್ನು ಮೈದಾನ ಪ್ರದೇಶ ಅಂದರೆ 700-1,000 ಮಿಲಿಮೀಟರ್ವರೆಗೂ ಈ ಒಂದು ಅಡಿಕೆ ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಅತಿ ಹೆಚ್ಚು ಮಳೆ ಮತ್ತು ತೀರ ಕಡಿಮೆ ಮಳೆ ಆದಾಗ ಇದಕ್ಕೆ ತೊಂದರೆ ಆಗ್ತದೆ. ಅತಿ ಹೆಚ್ಚು ಮಳೆ ಆದಾಗ ಏನಾಗ್ತದೆ, ಪೋಷಕಾಂಶಗಳು ಕೊಚ್ಚಣೆ ಆಗ್ತದೆ. ತೀರ ಕಡಿಮೆ ಮಳೆ ಆದಾಗ ಏನಾಗುತ್ತೆ, ಇದಕ್ಕೆ ನೀರಾವರಿ ಲಭ್ಯತೆಯನ್ನು ನಾವು ಒದಗಿಸ್ಕೊಳ್ಳಲೇಬೇಕಾಗ್ತದೆ. ಈಗ 700-750 ಮಿಲಿಮೀಟರ್ ಅಂದರೆ ನಾವು ಒಂದು ನೀರಾವರಿ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಇಳುವರಿ ಮೇಲೆ ಗಣನೀಯವಾದಂಥ ಪರಿಣಾಮವನ್ನು ಬೀರ್ತದೆ. ಮೊದಲೆಲ್ಲ ಏನು ಮಾಡ್ತಿದ್ರು ರೈತರು, ಮಳೆಯ ಆಶ್ರಯದಲ್ಲೇ ಬೆಳೀತಾ ಇದ್ರು. ಇತ್ತೀಚೆಗೆ ಹವಾಮಾನದಲ್ಲಿ ವೈಪರೀತ್ಯ ಆಗಿ ಒಂದೇ ದಿನ ಜಾಸ್ತಿ ಮಳೆ ಬರೋದು, ಒಂದು ವಾರ 15 ದಿನ 10 ತಿಂಗಳುಗಟ್ಟಲೆ ಮಳೆಗಾಲದಲ್ಲಿ ಮಳೆ ಇಲ್ಲದೆ ಇರೋದು. ಮೊದಲೆಲ್ಲ ಏನು ಜೂನ್ ಮೊದಲೇ ವಾರಕ್ಕೆ ಮಳೆ ಬರೋದು ವಾಡಿಕೆ ಆಗಿತ್ತು. ಈಗ ಕಳೆದ ಒಂದು 5-6 ವರ್ಷಗಳಿಂದ ತಾವು ಗಮನಿಸ್ತಾ ಇದ್ರಿ, ಜುಲೈ ಮೊದಲೇ ವಾರಕ್ಕೆ ಬಂದುಬಿಟ್ಟಿದ್ದೀವಿ. ಹೌದು ಸರ್. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ನಮಗೆ ನೀರಾವರಿ ವ್ಯವಸ್ಥೆ ಬೇಕೇ ಆಗ್ತದೆ, ಇಲ್ಲಾಂದರೆ ನಮಗೆ ಅಡಿಕೆಯ ಇಳುವರಿಯಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದಂಥ ಅಂಶ ಅಂದರೆ ರಿಲೇಟಿವಿಟಿ, ಆರ್ದ್ರತೆ ಅಂತ ಹೇಳ್ತೀವಿ. ಇದನ್ನು ಬಹಳ ಮುಖ್ಯ. ಮಳೆ ಹೆಚ್ಚು ಮಳೆ ಆದಾಗ ಅನೇಕ ರೋಗಗಳು ಕಾಣಿಸ್ಕೊಳ್ತವೆ. ಈಗ ನೋಡಿ, ಹೆಚ್ಚು ಮಳೆ ಆದಾಗ ನಮಗೆ ಶಿಲೀಂಧ್ರ ರೋಗಗಳು ಜಾಸ್ತಿ, ಕೊಳೆ ರೋಗ ಆಗ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ತಾವು ಎಲೆ ಚುಕ್ಕೆ ರೋಗವನ್ನು ನೋಡಿದಿರಿ, ಕೊಳೆ ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಇವೆಲ್ಲ ಹೆಚ್ಚು ಮಳೆ ಪ್ರದೇಶದಲ್ಲಿ, ಮತ್ತು ಸಿರ ಕೊಳೆ ರೋಗ, ಇವು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ನಾವು ಕಾಣಿಸ್ತೀವಿ. ಮತ್ತು ಮಳೆ ಹದುವರಿತು ಆದರೆ ಈ ಎಲ್ಲ ಸಮಸ್ಯೆಗಳು ನಮಗೆ ಕಂಡು ಬರೋದಿಲ್ಲ. ಹಾಗಾಗಿ ಆರ್ದ್ರತೆ ಮತ್ತು ಮಳೆ ಇವು ಬಹಳ ಮುಖ್ಯವಾದಂಥ ವಿಚಾರಗಳು ಅಡಿಕೆಯ ಒಂದು ಕೃಷಿಯಲ್ಲಿ. ಜೊತೆಗೆ ಈ ಮಳೆ ಬಂದಾಗ ರೈತರು ತಮ್ಮ ಒಂದು ಗಿಡಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬಹುದು, ಮಾಡ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥ ಈ ಆರ್ದ್ರತೆ ವಿಚಾರದಲ್ಲಿ? ಹಾಂ, ನೀವೀಗ ಹೆಚ್ಚು ಮಳೆ ಆಗುವಂಥ ಸನ್ನಿವೇಶದಲ್ಲಿ ತೋಟಗಳಲ್ಲಿ ನೀರು ನಿಲ್ಲದ ಹಾಗೆ ಬಸಿಗಾಲು ವ್ಯವಸ್ಥೆಯನ್ನು ಅವರು ಮಾಡ್ಕೊಳ್ಬೇಕು, ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗ್ತದೆ. ತಾವು ಗಮನಿಸಿರ್ಬೋದು, ಈ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರತಿ ಸಾಲಿಗೂ ಒಂದೊಂದು ಅವರು ಕಪ್ಪುಗಳನ್ನು ಮಾಡಿರ್ತಾರೆ, ಅಂದರೆ ಕಾಲುವೆಗಳನ್ನು ಮಾಡಿರ್ತಾರೆ. ಅದು ಈ ಮಲೆನಾಡಿನಲ್ಲಿ ಒಂದು ಗಾದೆ ಮಾತು, ಅಡಿಕೆ ಅಂದರೆ ಕಪ್ಪು ಮತ್ತು ಸೊಪ್ಪು ಎರಡು ಇರಲೇಬೇಕು ಅಂತ. ಕಪ್ಪು ಅಂದರೆ ಕಾಲುವೆಗಳ ವ್ಯವಸ್ಥೆ, ಅಂದರೆ ಹೆಚ್ಚಾದ ನೀರು ಕಾಲುವೆ ಮುಖಾಂತರ ಹೊರಗಡೆ ಹೋಗುವಂಥ. ಮತ್ತು ಸೊಪ್ಪು ಅಂದರೆ ಮೊದಲು ಒಂದು ಒಂದು ಏನಪ್ಪ ಅಂದರೆ ರೂಲ್ ಅಂತ ಹೇಳ್ತೀವಿ, 9 ಎಕರೆ ಸೊಪ್ಪಿನ ಬಿಟ್ಟಕ್ಕೆ 1 ಎಕರೆ ಅಡಿಕೆ ಇರಬೇಕು ಅಂತ ಇತ್ತು. ಈಗ ಅದು ಬಹಳ ಕಷ್ಟ. ಹಾಗಾಗಿ 9 ಎಕರೆ ಸಾಕಷ್ಟು ಸೊಪ್ಪು ಸಿಗ್ತಾ ಇತ್ತು. ಅಲ್ಲಿ ನೀವು ಹೇಳಿ ಮೊದಲೇ ಕೇಳಿದ್ರೆ ನೀವು ಸಾವಯವ ಅಂಶ ಹೆಚ್ಚಾಗುವ ಅಲ್ಲಿ ಆಗ್ತಾ ಇತ್ತು, ಯಾಕಂದ್ರೆ 9 ಎಕರೆಯಲ್ಲಿ ಎಷ್ಟು ಸೊಪ್ಪು ಸಿಗ್ತಿತ್ತು ಅದೆಲ್ಲ ಹಾಕ್ತಾ ಇದ್ರು, ಸಿಗ್ತಾ ಇತ್ತು. ಈಗ ಒಂದು ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಮಣ್ಣಿನ ಒಂದು ಗುಣಧರ್ಮ ಕಾಯ್ಕೊಳ್ಳಿಕ್ಕೆ ಸೊಪ್ಪು ಬೇಕೇ ಬೇಕು. ಮತ್ತು ಕಪ್ಪು ನಾನು ಹೇಳಿದೆ, ಹೆಚ್ಚು ಮಳೆ ಆದಾಗ ನೀವು ಹೇಳಿದ್ರೆ ಹೆಚ್ಚು ಮಳೆ ಆದಾಗ ನೀರು ಹೊರಗಡೆ ಹೋಗ್ತದೆ, ಬರೀ ನೀರು ಹೊರಗಡೆ ಹೋಗುವುದಲ್ಲ, ಕಪ್ಪುಗಳನ್ನ ಮಾಡಿದಾಗ ಏನಾಗ್ತದೆ, ಈ ಬೇರುಗಳಿಗೆ ಸರಿಯಾಗಿ ಉಸಿರಾಟ ಕ್ರಿಯೆ ಆಗಲಿಕ್ಕೆ ಸಾಧ್ಯತೆ ಇದೆ. ಮಣ್ಣಂದ್ರೆ ಕೇವಲ ಮಣ್ಣಷ್ಟೇ ಅಲ್ಲ, ಮಣ್ಣಲ್ಲಿ ನೀರು ಇರಬೇಕು, ಗಾಳಿಯ ಪ್ರಮಾಣ ಇರಬೇಕು, ಮಣ್ಣು ಇರಬೇಕು, ಮೂರು ಕೂಡಿ ನಾವು ಮಣ್ಣು ಅಂತೇಳಿ. ಗಾಳಿಯ ಪ್ರಮಾಣ ಚೆನ್ನಾಗಿದ್ದಾಗ ಬೇರುಗಳಿಗೆ ಉಸಿರಾಟ ಚೆನ್ನಾಗಿ ಆಗ್ತದೆ, ಗಿಡಗಳ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣವನ್ನು ಒದಗಿಸಿಕೊಡ್ತದೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಅಡಿಕೆ ಕೃಷಿಯಲ್ಲಿ ಮಣ್ಣು ಮತ್ತು ಹವಾಗುಣ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ರೈತ ಬಾಂಧವರೇ, ಈಗ ಕೋಕೋ ಬೇಸಾಯ ಕುರಿತು ಮಾಹಿತಿ. ಕೋಕೋ ಒಂದು ಮುಖ್ಯವಾದ ತೋಟದ ಬೆಳೆ. ಹೆಚ್ಚು ಸಾವಯವ ಅಂಶ ಇರುವಂಥ ಕಾಡು ಮಣ್ಣು ಕೋಕೋ ಬೆಳೆಗೆ ಬಹಳ ಒಳ್ಳೆಯದು. ಆಳವಾದಂಥ ನೀರು ಬಸಿದು ಹೋಗುವಂತಹ ಜೇಡಿ ಮಣ್ಣು, ಗೋಡು ಮಣ್ಣು ಮತ್ತು ಮರಳು ಗೋಡು ಮಣ್ಣುಗಳು ಕೋಕೋ ಬೆಳೆಯನ್ನು ಬೆಳೆಯೋದಕ್ಕೆ ಬಹಳ ಸೂಕ್ತ. ಕೋಕೋ ಬೆಳೆಯನ್ನು ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಮತ್ತು ನೆರಳಿರುವಂಥ ಪ್ರದೇಶದಲ್ಲಿ ಬೆಳಿತೀವಿ. ಅಂದರೆ ಈ ಅಂಶಗಳನ್ನು ಅದು ಬಯಸುತ್ತೆ. ಕೋಕೋ ಬೆಳೆ ಬಿರುಗಾಳಿ, ಕ್ಷಾಮ ಅಥವಾ ಉಷ್ಣಾಂಶದ ಏರುಪೇರನ್ನು ತಡ್ಕೊಳ್ಳೋದಿಲ್ಲ. ಮುಖ್ಯವಾಗಿ ಇದಕ್ಕೆ ನೆರಳಲ್ದಲೇ ವರ್ಷವೆಲ್ಲ ಸಮನಾಗಿ ಇರುವಂಥ ಒಂದು ಮಳೆ ಕೂಡ ಅಷ್ಟೇ ಅವಶ್ಯಕ. ಅಂದರೆ 1000 mm 1600 mm ಮಳೆ ಅವಶ್ಯಕತೆ ಇರುತ್ತೆ. ಉಷ್ಣಾಂಶ 10°C 30°C ಇದ್ದರೆ ಬಹಳ ಒಳ್ಳೆಯದು. 30°C ಹೆಚ್ಚು ಉಷ್ಣತೆ ಕೋಕೋ ಬೆಳೆಗೆ ಅಷ್ಟು ಸೂಕ್ತ ಅಲ್ಲ. ಸಮುದ್ರ ಮಟ್ಟದಿಂದ 1000 m ಎತ್ತರದ ಪ್ರದೇಶಗಳು ಈ ಕೋಕೋ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತ. ಕೋಕೋ ಬೆಳೆಗೆ ಭಾಗಶಃ ನೆರಳು ಅವಶ್ಯಕ ಆಗಿರೋದ್ರಿಂದ ಕರಾವಳಿ ಪ್ರದೇಶ ಮತ್ತು ಘಟ್ಟ ಪ್ರದೇಶದ ತೆಂಗು ಮತ್ತು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಿನಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡ್ಕೋಬೋದು. ಹಲವಾರು ತಳಿಗಳಿದ್ದಾವೆ, ಅದರಲ್ಲಿ ಫಾರೆಸ್ಟ್ರೋ ಎನ್ನುವಂಥದ್ದು ಒಂದು ತಳಿ. ಇದು ನಮ್ಮ ದಕ್ಷಿಣ ಭಾರತದ ಹವಾಗುಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಅಧಿಕ ಇಳುವರಿಯನ್ನು ಕೊಡುತ್ತೆ. ಕಾಯಿಗಳು ನುಣುಪಾಗಿರ್ತವೆ, ಗಟ್ಟಿಯಾದ ಕವಚವನ್ನು ಹೊಂದಿರುತ್ತೆ, ಅಷ್ಟೊಂದು ಆಳವಿಲ್ಲದ ನಳ್ಳುಗಳನ್ನು ಇದು ಹೊಂದಿರುತ್ತೆ. ಎಳೆಯ ಕಾಯಿಗಳು ಹಸಿರಾಗಿರ್ತವೆ, ಹಣ್ಣಾದ ಮೇಲೆ ಹಳದಿ ಬಣ್ಣವನ್ನು ಪಡಿತವೆ. ಬೀಜಗಳು ಚಪ್ಪಟೆಯಾಗಿದ್ದು ನೇರಳೆ ಬಣ್ಣದ ತಾಜಾ ಬೀಜಗಳು 6 ದಿನಗಳ ಹುಳಿಯ ನಂತರ ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ತವೆ. ಕ್ರಯಲ್ ಅನ್ನುವಂಥದ್ದು ಮತ್ತೊಂದು ತಳಿ. ಈ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿರ್ತವೆ. ತೆಳ್ಳಗಿರುವಂಥ ಕವಚ ಇರುತ್ತೆ, ಆಳವಾದ ನಳ್ಳು ಮತ್ತು ಒರಟಾದ ಮೇಲ್ಮೈಯನ್ನು ಇದು ಹೊಂದಿರುತ್ತೆ. ಬಿಳಿ ಅಥವಾ ನೇರಳೆ ಬಣ್ಣದ ದೊಡ್ಡ ಗಾತ್ರದ ಬೀಜಗಳು ಇದರಲ್ಲಿರ್ತವೆ. 3 ದಿವಸದ ಹುಳಿಯ ನಂತರ ಬೀಜಗಳು ಕಂದು ಬಣ್ಣಕ್ಕೆ ತಿರುಗ್ತವೆ. ಇನ್ನು ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲಾದವರು ಕೂಡ ಕೆಲವೊಂದು ತಳಿಗಳನ್ನು ಶಿಫಾರಸು ಮಾಡಿದ್ದಾರೆ. ಅದರಲ್ಲಿ NC 23, NC 29, NC 39, NC 49, ಹಾಗೆಯೇ ಸಂಕರಣ ತಳಿಯಾದಂಥ VTLCH 1, VTLCH 3, VTLCH 4 ಮತ್ತು ಕ್ಲೋನ್ 45-53 ಬಹಳ ಮುಖ್ಯವಾದಂಥವು. ಇವುಗಳನ್ನು ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಕೃಷಿ ಮಾಡಬಹುದು. ಉತ್ತಮ ಪರಾಗಸ್ಪರ್ಶ ಮತ್ತು ಕಾಯಿ ಕಟ್ಟುವಿಕೆಗಾಗಿ ಈ ಸಂಕರಣ ತಳಿಗಳನ್ನು ಕೃಷಿ ಮಾಡುವಾಗ 2-3 ತಳಿಗಳನ್ನು ಮಿಶ್ರ ಮಾಡಿ ಬೆಳೆಯೋದು ಬಹಳ ಒಳ್ಳೆಯದು. ಇನ್ನು ಸಸಿಗಳ ನಡುವಿನ ಅಂತರಕ್ಕೆ ಬಂದರೆ, ನಾವು ಏಕ ಬೆಳೆಯಾಗಿ ಬೆಳೆಯುವಾಗ ನೆರಳಿರುವಾಗ 3 m 3 m ಅಂತರವನ್ನು ಕೊಡಬೇಕಾಗತ್ತೆ. ಅಡಿಕೆ ತೋಟದಲ್ಲಿ ಬೆಳೆಯುವಾಗ ಸಾಲಿನಿಂದ ಸಾಲಿಗೆ 2.7 m ಮತ್ತು ಸಾಲಿನಲ್ಲಿ 5.4 m ಅಂತರ ಇರಬೇಕಾಗತ್ತೆ. ತೆಂಗಿನ ತೋಟದಲ್ಲಿ ಬೆಳೆಯುವಾಗ 2.7 m ಅಂತರವನ್ನು ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಕೊಡಬೇಕಾಗತ್ತೆ. ಅದೇ ತೆಂಗಿನ ತೋಟದಲ್ಲಿ ಅಂತರ 8 m ಜಾಸ್ತಿ ಇದ್ದಾಗ ನಾವು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 2.5 m ಅಂತರವನ್ನು ಕೊಡಬಹುದು. ಪ್ರತಿ ಗಿಡಕ್ಕೆ 25 kg ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ, ನಾವು ಪ್ರತಿ ಗಿಡಕ್ಕೆ 25 g ಸಾರಜನಕ, 10 g ರಂಜಕ ಮತ್ತು 30 g ಪೊಟಾಷನ್ನು ಕೊಡಬೇಕಾಗತ್ತೆ. ಎರಡನೇ ವರ್ಷ 50 ಗ್ರಾಮ್ನಷ್ಟು ಸಾರಜನಕ, 20 ಗ್ರಾಮ್ನಷ್ಟು ರಂಜಕ ಮತ್ತು 70 ಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಮೂರನೇ ವರ್ಷ 75 ಗ್ರಾಮ್ನಷ್ಟು ಸಾರಜನಕ, 30 ಗ್ರಾಮ್ನಷ್ಟು ರಂಜಕ, 105 ಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ನಾಲ್ಕನೇ ವರ್ಷದಲ್ಲಿ ಮತ್ತು ಆಮೇಲೆ ಪ್ರತಿ ವರ್ಷ 100 ಗ್ರಾಮ್ನಷ್ಟು ಸಾರಜನಕ, 40 ಗ್ರಾಮ್ನಷ್ಟು ರಂಜಕ ಮತ್ತು 140 ಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ವಿಶೇಷ ಗುಣ ಇರುವಂಥ ತಾಯಿ ಮರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದರಿಂದ ಈ ಬೀಜದ ಕಾಯಿಗಳನ್ನು ನಾವು ಸಂಗ್ರಹಿಸಿಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡಬೇಕಾಗತ್ತೆ. ಈ ತಾಯಿ ಮರದ ಗುಣಗಳು ಹೇಗಿರಬೇಕು ಅಂದರೆ, ಮಧ್ಯಮದಿಂದ ದೊಡ್ಡ ಗಾತ್ರದ ನುಣುಪಾದ ಮೇಲ್ಮೈ ಇರುವಂಥ, ಕಡಿಮೆ ಆಳದ ನಳ್ಳುಗಳಿರುವಂಥ, ವರ್ಷಕ್ಕೆ ಕನಿಷ್ಠ 70 ರಿಂದ 100 ಕಾಯಿಗಳನ್ನು ಕೊಡುವಂಥ ಫಾರೆಸ್ಟ್ರೋ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸರಾಸರಿ 35 ಬೀಜಗಳಿಗಿಂತ ಹೆಚ್ಚು ಬೀಜಗಳನ್ನು ಹೊಂದಿರುವಂಥ ಕಾಯಿಗಳಾಗಿರಬೇಕು. ಒಣ ಬೀಜದ ತೂಕ 1 ಗ್ರಾಮ್ಗಿಂತ ಅಧಿಕ ಇರಬೇಕು. ಸಾಮಾನ್ಯ 12 ಕಾಯಿಗಳಿಂದ 1 ಕಿಲೋಗ್ರಾಮ್ನಷ್ಟು ಬೀಜ ಸಿಗೋ ರೀತಿಯಲ್ಲಿರಬೇಕು. ಕಾಯಿಯ ತೊಗಟೆ ತೆಳುವಾಗಿರಬೇಕು, ಅಂದರೆ ಸುಮಾರು 1 ಸೆಂಟಿಮೀಟರ್ನಷ್ಟು ಇರಬೇಕು. ಆಯ್ಕೆ ಮಾಡಿದ ತಾಯಿ ಮರಗಳಿಂದ ಕಾಯಿಗಳನ್ನು ನಾವು ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳ ನಡುವೆ ಕೊಯ್ಲು ಮಾಡ್ಕೋಬೇಕು. ಬೀಜಗಳ ಮೊಳೆಯುವಿಕೆಯ ಸಾಮರ್ಥ್ಯ ಕಡಿಮೆ ಇರೋದರಿಂದ ಕೊಯ್ಲು ಮಾಡಿದ 2 ವಾರದ ಒಳಗಾಗಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇನ್ನು ಸಸಿ ಮಡಿ ತಯಾರಿಕೆಗೆ ಬಂದರೆ, ಅನುಕೂಲಕ್ಕೆ ತಕ್ಕಂತೆ ಉದ್ದ 90 ಸೆಂಟಿಮೀಟರ್ ಅಗಲ ಮತ್ತು 15 ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಇವುಗಳಲ್ಲಿ 7.5 ಸೆಂಟಿಮೀಟರ್ ಸಾಲಿನಲ್ಲಿ 7.5 ಸೆಂಟಿಮೀಟರ್ಗೆ ಒಂದರಂತೆ ನಾವು ಬೀಜಗಳನ್ನು ಬಿತ್ತನೆ ಮಾಡಬೇಕು. ಬೀಜದ ಮೇಲಿನ ಲೋಳೆ ಪದಾರ್ಥವನ್ನು ತೆಗೆಯೋದಕ್ಕೆ ಬಿತ್ತನೆಗೆ ಮೊದಲು ಬೀಜವನ್ನು ಒಣಮಣ್ಣಿನಿಂದ ಉಜ್ಜಬೇಕು. ಬಿತ್ತನೆ ಮಾಡುವಾಗ ತೊಟ್ಟಿನ ಭಾಗ ಮೇಲ್ಮುಖವಾಗಿ ಇರುವಂತೆಯೇ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಸಸಿಗಳು 2 ವಾರ ಬೆಳವಣಿಗೆ ಹೊಂದಿದ ನಂತರ ಅವುಗಳನ್ನು ನಾವು 150 ಗೇಜ್ನಷ್ಟು ಪಾಲಿಥೀನ್ ಚೀಲಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣಿನ ಸಮಪ್ರಮಾಣದ ಮಿಶ್ರಣದಿಂದ ತುಂಬಿ ಚೀಲಗಳಿಗೆ ವರ್ಗಾಯಿಸಬೇಕು. ಈ ಪಾಲಿಥೀನ್ ಚೀಲಗಳು 18 ಸೆಂಟಿಮೀಟರ್ನಷ್ಟು ಉದ್ದ, 10 ಸೆಂಟಿಮೀಟರ್ನಷ್ಟು ಅಗಲ ಇರಬೇಕಾಗತ್ತೆ. ಪಾಲಿಥೀನ್ ಚೀಲಗಳನ್ನು 90%ರಷ್ಟು ನೆರಳಿರುವಂಥ ಪ್ರದೇಶದಲ್ಲಿಟ್ಟು ಪ್ರತಿದಿನ ನೀರು ಹಾಕಬೇಕಾಗತ್ತೆ. ಬಿತ್ತನೆ ಮಾಡಿದ 6 ತಿಂಗಳುಗಳಲ್ಲಿ ಸಸಿಗಳು ಮರುನಾಟಿ ಮಾಡೋದಕ್ಕೆ ಸಿದ್ಧ ಆಗ್ತವೆ. ಹಂತ ಹಂತವಾಗಿ ನೆರಳನ್ನು 50%ಕ್ಕಿಂತ ಕಡಿಮೆ ಮಾಡೋದರಿಂದ ಸಸಿಗಳು ಗಡಸುತನವನ್ನು ಪಡಿತವೆ. ಕೋಕೋ ಮೂಲತಃ ನೆರಳನ್ನು ಬಯಸುವಂಥ ಗಿಡ. ಏಕಬೆಳೆಯಾಗಿ ಭಾಗಶಃ ನೆರಳಿರುವಂಥ ಅರಣ್ಯ ಪ್ರದೇಶದಲ್ಲಿ ಇದನ್ನು ಬೆಳೆಯಬಹುದು. ಅದಿಲ್ಲ ಅಂದರೆ 2 ಸಾಲು ಅಡಿಕೆ ಅಥವಾ ತೆಂಗಿನ ಮರಗಳ ನಡುವೆ 1 ಅಥವಾ 2 ಸಾಲು ಕೋಕೋ ಸಸಿಗಳನ್ನು ನಾವು ನಾಟಿ ಮಾಡ್ಕೋಬಹುದು. ಶಿಫಾರಸು ಮಾಡಿರುವಂಥ ಅಂತರದಲ್ಲಿ ನಾವು 90 ಸೆಂಟಿಮೀಟರ್ ಉದ್ದ, 90 ಸೆಂಟಿಮೀಟರ್ ಅಗಲ, 90 ಸೆಂಟಿಮೀಟರು ಆಳ ಇರುವಂಥ ಗುಣಿಗಳನ್ನು ತೆಗೆದು ಅವುಗಳನ್ನು ಮೇಲ್ಮಣ್ಣು ಮತ್ತು 25 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರದಿಂದ ತುಂಬಬೇಕು. ಸುಮಾರು 6 ತಿಂಗಳ ಸಸಿಗಳನ್ನು ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಿ ಆಧಾರವನ್ನು ಒರಗಿಸಬೇಕು. ಗಿಡ ಹೊಸ ಬೇರ್ ಬಿಡೋವರೆಗೂ 2 ದಿನಕ್ಕೊಮ್ಮೆ ತಪ್ಪದಿ ನೀರನ್ನು ಕೊಡಬೇಕಾಗತ್ತೆ. ಬೇಸಿಗೆಯ ಸಮಯದಲ್ಲಿ ಕೋಕೋ ಗಿಡಗಳಿಗೆ ನೀರನ್ನು ಕೊಡಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಮೇ ಜೂನ್ ತಿಂಗಳು, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಸಮಯದಲ್ಲಿ 2 ಕಂತುಗಳಲ್ಲಿ ಒರಗಿಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಗಿಡಗಳಿಂದ 45 ಸೆಂಟಿಮೀಟರ್ ದೂರದಲ್ಲಿ ವೃತ್ತಾಕಾರದಲ್ಲಿ 15 ಸೆಂಟಿಮೀಟರ್ ಆಳದಲ್ಲಿ ಹಾಕಿ ಮುಚ್ಚಬೇಕಾಗತ್ತೆ ಮತ್ತು ನೀರನ್ನು ಹಾಯಿಸಬೇಕಾಗತ್ತೆ. ಇನ್ನು ಗಿಡ ಸವರೋದು ಕೂಡ ಅಷ್ಟೇ ಮುಖ್ಯ. ಕೋಕೋ 2 ಅಂತಸ್ತುಗಳ ಸರಣಿಯಲ್ಲಿ ಬೆಳೆಯುತ್ತೆ. ಸಸ್ಯಗಳ ನೇರವಾದ ಬೆಳವಣಿಗೆಯನ್ನು ಚೂಪಾನ್ ಅಂತ ಕರೆಯಲಾಗುತ್ತೆ. ನೇರ ಬೆಳವಣಿಗೆಯ 4 ರಿಂದ 5 ಪಕ್ಕದ ಟೊಂಗೆ ಇರುವಂಥ ಜಾರ್ಕೆಟ್ಟು 1.5 ಮೀಟರ್ ಎತ್ತರ ಬೆಳೆದಾಗ ಗಿಡದ ಹಂದ್ರ ಕೊಯ್ಲು ಮತ್ತು ಬೇರೆ ಕೆಲಸಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇರುತ್ತೆ. ಕಾಲಕಾಲಕ್ಕೆ ಈ ಚೂಪಾನ್ ಬೆಳವಣಿಗೆಯನ್ನು ಕತ್ತರಿಸಿ ಗಿಡಗಳ ಎತ್ತರವನ್ನು ನಿಯಂತ್ರಿಸೋದು ಒಳ್ಳೆಯದು. ಮೊದಲನೇ ಜಾರ್ಕೆಟ್ಟು ನೆಲದಿಂದ ಕಡಿಮೆ ಎತ್ತರದಲ್ಲಿ ಬೆಳೆದಿದ್ದರೆ ಇನ್ನೊಂದು ಜಾರ್ಕೆಟನ್ನು ಬೆಳೆಯೋದಕ್ಕೆ ನಾವು ಬಿಡಬಹುದು. ಸಾಮಾನ್ಯವಾಗಿ 3 ರಿಂದ 5 ಟೊಂಗೆಗಳು ಪ್ರತಿ ಜಾರ್ಕೆಟ್ನಲ್ಲಿರ್ತವೆ. 5ಕ್ಕಿಂತ ಹೆಚ್ಚು ಟೊಂಗೆಗಳು ಬೆಳೆದಾಗ ಸಣ್ಣದಾಗಿರುವಂಥ ಟೊಂಗೆಗಳನ್ನು ನಾವು ಕತ್ತರಿಸಬೇಕಾಗತ್ತೆ. ಕೋಕೋ ಗಿಡ ನೆಲದಲ್ಲಿ ಬೇರು ಬಿಡುವಂಥ ಹಂತದಲ್ಲಿ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಗಿಡದ ಸುತ್ತಲೂ ಮಣ್ಣಿನ ತೇವಾಂಶವನ್ನು ಕಾಪಾಡೋದಕ್ಕೆ ಒಣಗಿದ ಎಲೆಗಳಿಂದ ನಾವು ಹೊರಿಕೆಯನ್ನು ಮಾಡಬೇಕಾಗತ್ತೆ. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಕಾಂಡ ಕೊರೆಯುವಂಥ ಹುಳು ಈ ಕೋಕೋಗೆ ಬರುವಂಥ ಮುಖ್ಯವಾದ ಕೀಟಪೀಡೆ. ಇದರ ಕೆಂಪು ಮರಿ ಹುಳುಗಳು ಟೊಂಗೆ ಮತ್ತು ಕಾಂಡದ ಮೇಲೆ ತೂತು ಮಾಡಿ ಒಳಗಡೆ ಸೇರಿಕೊಳ್ತವೆ. ಕಾಂಡದ ಮೇಲೆ ದುಂಡಾದಂಥ ರಂಧ್ರವನ್ನು ಮಾಡ್ತವೆ. ರಂಧ್ರದಿಂದ ಹಿಕ್ಕೆ ಹೊರಗಡೆ ಬರುತ್ತೆ. ಈ ಕೀಟದ ಬಾಧೆಗೆ ತುತ್ತಾದಂಥ ರೆಂಬೆ ಅಥವಾ ಕಾಂಡಗಳನ್ನು ಕತ್ತರಿಸಿ ನಾಶಪಡಿಸೋದ್ರಿಂದ ಈ ಕೀಟ ಬೇರೆ ಕಡೆ ಹರಡದನ್ನು ನಾವು ನಿಯಂತ್ರಿಸಬಹುದು. ಕೀಟದ ಬಾಧೆ ಇರುವಂಥ ಕಡೆಗಳಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಮೆಲಾಥಿಯನನ್ನು ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಬಿಳಿ ಹಿಟ್ಟಿನಂತಹ ತಿಗಣಿಗಳು ಎಳೆಯದಾದ ರೆಂಬೆಗಳು, ಹೂವಿನ ಮೊಗ್ಗುಗಳು, ಹೂಗಳು ಮತ್ತು ಕಾಯಿಗಳಿಂದ ರಸವನ್ನು ಹೀರ್ತವೆ. ಬಾಧೆಗೆ ಒಳಗಾದಂಥ ಭಾಗಗಳು ಕ್ರಮೇಣವಾಗಿ ಒಣಗ್ತವೆ. ಈ ಹಿಟ್ಟು ತಿಗಣಿಯನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ಡೈಮಿಥೇಟ್ 30 EC ಅಥವಾ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಗಿಡಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಎಲೆ ತಿನ್ನುವಂಥ ಹುಳುಗಳು ಕೂಡ ಕಂಡುಬರ್ತವೆ. ಮರಿ ಹುಳುಗಳು ಎಲೆಗಳನ್ನು ತಿಂದು ಹಾಳು ಮಾಡ್ತವೆ. ಎಲೆಗಳ ಮೇಲೆ ದೊಡ್ಡ ರಂಧ್ರಗಳನ್ನು ನಾವು ಕಾಣಬಹುದು. ಎಲೆ ತಿನ್ನುವಂಥ ಹುಳುವಿನ ನಿಯಂತ್ರಣಕ್ಕೆ ನಾವು ಡೈಮಿಥೇಟ್ ಮತ್ತು ಕ್ವಿನಾಲ್ಫಾಸ್ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಹುದು. ಇನ್ನು ಹೇನುಗಳು ಕೂಡ ಗುಂಪು ಗುಂಪಾಗಿ ಎಲೆಗಳಿಂದ ಮತ್ತು ಎಳೆಯದಾದ ಭಾಗಗಳಿಂದ ರಸವನ್ನು ಹೀರ್ತವೆ. ಕಪ್ಪು ಭೂಷಣ ಬೆಳವಣಿಗೆಯನ್ನು ಕೂಡ ನಾವು ಕಾಣಬಹುದು. ಈ ಹೇನಿನ ನಿಯಂತ್ರಣಕ್ಕೆ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ಡೈಮಿಥೇಟ್ 30 EC ಅಥವಾ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸ್ 25 EC ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇಲಿ ಮತ್ತು ಅಳಲು ಕಾಟ ಕೂಡ ಇರುತ್ತೆ. ಇವು ಕಾಯಿಗಳನ್ನು ಕೊರೆದು ತೂತ ಮಾಡಿ ಒಳಗಡೆ ಇರುವಂಥ ಈ ಬೀಜಗಳನ್ನು ತಿಂತವೆ. ಅಂತಹ ಕಾಯಿಗಳ ಮೇಲೆ ದೊಡ್ಡ ರಂಧ್ರಗಳನ್ನು ನಾವು ಕಾಣಬಹುದು. ಈ ಇಲಿ ಮತ್ತು ಅಳಲುಗಳ ನಿಯಂತ್ರಣಕ್ಕೆ ನಾವು ರೆಂಬೆಗಳ ಮೇಲೆ 10 ಗ್ರಾಂನಷ್ಟು ಬ್ರೋಮೋಡಿಯಲಾನ್ ಮೇಣದ ಬಿಲ್ಲೆಗಳನ್ನು 2 ಸಾರಿ 10-12 ದಿನಗಳ ಅಂತರದಲ್ಲಿ ಇಟ್ಟು ಈ ಇಲಿಗಳನ್ನು ನಿಯಂತ್ರಿಸಬಹುದು. ಮರ ಅಥವಾ ತಂತಿಯ ಬೋನ್ಗಳಲ್ಲಿ ತೆಂಗಿನಕಾಯಿಯ ಹೋಳುಗಳನ್ನು ಇಟ್ಟು ಆ ಬಲೆಗಳನ್ನು ಅಥವಾ ಬೋನ್ಗಳನ್ನು ಕೋಕೋ ಗಿಡಗಳ ಮೇಲೆ ಇಟ್ಟು ಅಳಿಲುಗಳನ್ನು ಆಕರ್ಷಿಸಿ ನಾವು ಹಿಡಿಬಹುದು. ಇನ್ನು ಕಪ್ಪು ಕಾಯಿ ರೋಗ ಕಂಡುಬರುತ್ತೆ. ಕಾಯಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆ ಕಂಡುಬಂದು ಕಾಯಿಗಳ ಮೇಲೆಲ್ಲ ಆವರಿಸಿ ಕಾಯಿ ಒಣಗುತ್ತೆ. ಹಾಗೆಯೇ ಅದು ಕೊಳೆಯುತ್ತೆ. ಒಳಗಿನ ಬೀಜಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಇದರ ಜೊತೆಗೆ ಇದ್ದಲು ಕೊಳೆ ರೋಗ ಮತ್ತು ಸೊರಗು ರೋಗಗಳು ಕೂಡ ಕಂಡುಬರ್ತವೆ. ಎಲೆ ಮತ್ತು ಕಾಯಿಗಳಲ್ಲಿ ಕಪ್ಪು ಬೆಳವಣಿಗೆ ಕಂಡುಬರುತ್ತೆ. ಬೇರುಗಳು ಕಪ್ಪಾಗಿ ಸಂಪೂರ್ಣ ಗಿಡ ಒಣಗುತ್ತೆ. ಅದೇ ರೀತಿ ಪಿಂಕ್ ರೋಗ ಈ ಎಳೆಯ ಕಾಂಡಗಳ ಮೇಲೆ, ಹಾಗೆಯೇ ಸಣ್ಣ ಸಸಿಗಳ ರೆಂಬೆಗಳ ಮೇಲೆ ಗುಲಾಬಿ ಮಿಶ್ರಿತ ಕೆಂಪು ಬಣ್ಣದ ಶಿಲೀಂಧ್ರದ ಹೊದಿಕೆ ಕಂಡುಬರುತ್ತೆ. ಕಾಂಡಗಳು ಒಣಗಿ ಇಡೀ ಸಸಿನೇ ಸಾಯುತ್ತೆ. ಈ ಪಿಂಕ್ ರೋಗ, ಇದ್ದಲು ಕೊಳೆ ರೋಗ ಮತ್ತು ಕಪ್ಪು ಕಾಯಿ ರೋಗಗಳನ್ನು ತಡೆಗಟ್ಟೋದಕ್ಕೆ 1% ಬೋರ್ಡೋ ದ್ರಾವಣ ಅಥವಾ 3 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ರೋಗ ಪೀಡಿತ ಮತ್ತು ಒಣಗಿದ ಟೊಂಗೆಗಳನ್ನು ಕತ್ತರಿಸಬೇಕು. ಜೋಗು ಭೂಮಿ ಅಥವಾ ನೀರಾವರಿನಲ್ಲಿ ಕೋಕೋವನ್ನು ಬೆಳೆದಾಗ ನೀರು ಹರಿದೋಗೋದಕ್ಕೆ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಇನ್ನು ಕಜ್ಜಿ ರೋಗ ಎಲೆ ಮತ್ತು ಕಾಂಡಗಳ ಮೇಲೆ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳ ರೀತಿಯಲ್ಲಿ ಕಂಡುಬರುತ್ತೆ. ಅವು ಒಂದಾಗಿ ವಿಕಾರವಾಗಿ ಕಾಣ್ತವೆ. ಕ್ರಮೇಣ ಟೊಂಗೆಗಳು ಒಣಗ್ತವೆ. ಕಜ್ಜಿ ರೋಗವನ್ನು ತಡೆಗಟ್ಟೋದಕ್ಕೆ ರೋಗಬಾಧಿತ ಟೊಂಗೆಗಳನ್ನು ನಾವು ಕತ್ತರಿಸಿ ಬೋರ್ಡೋ ಪೇಸ್ಟನ್ನು ಹಚ್ಚಬೇಕಾಗತ್ತೆ. ನಾಟಿ ಮಾಡಿದ 2ನೇ ವರ್ಷದಿಂದ ಕೋಕೋ ಗಿಡದಲ್ಲಿ ಹೂವು ಕಾಣಿಸ್ಕೊಳ್ಳುತ್ತೆ. ಕಾಯಿಗಳು ಪೂರ್ಣ ಬೆಳವಣಿಗೆ ಹೊಂದೋದಕ್ಕೆ 5-6 ತಿಂಗಳು ಬೇಕಾಗತ್ತೆ. ಪ್ರತಿ ಕಾಯಿಯಲ್ಲಿ 25-40 ಬೀಜ ಇರ್ತವೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಜನವರಿ ಮತ್ತು ಏಪ್ರಿಲ್ನಿಂದ ಜೂನ್ ಸಮಯದಲ್ಲಿ 2 ಬೆಳೆಗಳನ್ನು ನಾವು ಪಡಿಬಹುದು. ಎಲ್ಲ ಕಾಯಿಗಳು ಒಂದೇ ಸಮನಾಗಿ ಮಾಗಿ ಹಣ್ಣಾಗದೇ ಇರೋದರಿಂದ 5-7 ದಿನಕ್ಕೊಮ್ಮೆ ಅವುಗಳನ್ನು ಕೊಯ್ಲು ಮಾಡಬೇಕಾಗತ್ತೆ. ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳನ್ನು ಹೊಂದಿರುವಂಥ ಕುಷನ್ಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕೊಯ್ಲು ಮಾಡುವಾಗ ರೋಗಬಾಧಿತ ಇಲಿ ಮತ್ತು ಅಳಲುಗಳಿಂದ ಹಾನಿಗೊಳಗಾದಂಥ ಕಾಯಿಗಳನ್ನು ಬೇರ್ಪಡಿಸಬೇಕು. ಕಾಯಿಗಳನ್ನು ಅಡ್ಡ ಕತ್ತರಿಸಿ ಬೀಜಗಳನ್ನು ಹೊರಗಡೆ ತೆಗಿಬೇಕು. ಈ ಕೆಲಸವನ್ನು ಕೊಯ್ಲು ಮಾಡಿದ ನಂತರ 2-3 ದಿನದೊಳಗಾಗಿ ಮಾಡಬೇಕು. ಇದುವರೆಗೆ ಕೋಕೋ ಬೇಸಾಯ ಕುರಿತು ಮಾಹಿತಿಯನ್ನು ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಕನ್ನಡಕ ಮನೆ ಪಟ್ಟೆದಾರರಾದ ಲೋಕೇಶ್ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. 73 ವರ್ಷ ಪ್ರಾಯದ ಕನ್ನಡಕ ಲೋಕೇಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆ ಒಳಗೆ ಮೃತರ ಸ್ವಗೃಹದಲ್ಲಿ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ, ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829233 ಅಥವಾ jgcs.co.in. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಕೊಡಗು ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವು ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದ ಚಿಟ್ಟಡೆ ಸರ್ಕಾರಿ ಇಸ್ಕೂಲ್ನಾಂಗಳಲ್ಲಿ ಏರ್ಪಾಡು ಮಾಡಿದ್ದ ಜನಸಂಪರ್ಕ ಸಭೆಯಲ್ಲಿ ಕೂಡಿಯಾಡಿ ಸಾರ್ವಜನಿಕರ ತೊಂದರೆ ತಾಪತ್ರೆಗಳಾಲಿಸಿ ತಾಪತ್ರೆಗಳಿಗೆ ಉತ್ತರನ ಕೊಟ್ಟು ಅಲ್ಲಿಂದ ಮಾತಾಡಿ, ಕೇಂದ್ರ ಸರ್ಕಾರದ ಸುಮಾರು ಗ್ರಾಮ ಕಲ್ಯಾಣ ಯೋಜನೆಗಳೊಟ್ಟಿಗೆ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳ ತಾಪತ್ರೆಗಳಿಗೆ ಶಾಶ್ವತ ಪರಿಹಾರನ ಕೊಟ್ಟವೆತ ಭರವಸೆನ ಕೊಟ್ಟು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಸಮರವೀರ ಕೆದಂಬಡಿ ರಾಮಯ್ಯಗೌಡರ ನೆಂಪುನ ಜಂಬರ, ಇಂದು ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನ ಸುಳ್ಯ ಉಬ್ಬರಡ್ಕ ಮಿತ್ತೂರು ಅಮ್ಮಾಯಿ ಮಡಿಯೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ಲಿ ನಡೆದು, ಜಿಲ್ಲೆನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಳೆದ 2 ವರ್ಷಗಳಿಂದ ಸೇವೆ ಮಾಡುತ್ತಿದ್ದ KS ಸುಂದರರಾಜ್ ಅವರನ್ನ ಮೈಸೂರಿನ ಅಪರಾಧ ಮತ್ತು ಸಂಚಾರ ವಿಭಾಗದ DCPಯಾಗಿ ನೇಮಕ ಮಾಡಿ ಸರ್ಕಾರ ಆದೇಶನ ಹೊರಡಿಸಿತ್ತು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಪದ್ಮಭೂಷಣ, ಜನರಲ್ KS ತಿಮ್ಮಯ್ಯ ಅವರ 119ನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಇಂದು ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಸನ್ನಿಸೈಡ್ಲಿ ನಡೆದು, ಗೌಡ ಫುಟ್ಬಾಲ್ ಅಕಾಡೆಮಿನ ಕಡೆಯಿಂದ ಗೌಡ ಕುಟುಂಬಗಳ ನಡುವಿನ 8ನೇ ವರ್ಷದ ಗೌಡ ಕಾಲ್ಚೆಂಡಾಟ ಮೇ ತಾರೀಕು 10ರಿಂದ ಮರಗೋಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಿಯಲ್ಲಿ ಏರ್ಪಾಡಾಟು. ಭಾಗವಹಿಸುವ ಕುಟುಂಬ ತಂಡಗ ಏಪ್ರಿಲ್ 25ರೊಳಗೆ ಹೆಸರಿನ ಕೊಡಕುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ವಿಶ್ವ ಶಿಟಿರಿಯೋ ಕರಾಟೆ ಫೆಡರೇಷನ್ ನಿರ್ದೇಶಕ ಮತ್ತು ಅಖಿಲ ಭಾರತ ಶಿಟಿರಿಯೋ ಕರಾಟೆ ಯೂನಿಯನ್ ಅಧ್ಯಕ್ಷರಾದ ಜಿಲ್ಲೆನ ಹೆಸರು ಪಡೆದ ಕರಾಟೆ ಪಟ್ಟು ಚೆಪ್ಪುಡಿರ ಅರುಣ್ ಮಚಯ್ಯವಕ್ಕೆ ಹೆಸರು ಪಡೆದ 9ನೇ ಡಾನ್ ಬ್ಲ್ಯಾಕ್ ಬೆಲ್ಟ್ನ ಗೌರವ ಸಿಕ್ಕಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಸುಳ್ಯದ ಆಲೆಟಿ ಗ್ರಾಮದ ಕುಡೆಕಲ್ಲು ಐನ್ಮನೆಯಲ್ಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಅರೆಭಾಷಿಕರ ಐನ್ಮನೆ ಐಸಿರಿ ಜಂಬರ ನಡೆದು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಡೆಯಿಂದ ಜುಲೈ ತಾರೀಕು 12ಕ್ಕೆ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ IAS ಹಂಗೆ ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ KS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 50 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ಕೊಟ್ಟವೆ. ಕುಸಿರವು 2ನೇ ತಾರೀಕು ಹೆಸರನ್ನು ನೋಂದಾಯಿಸಿ ಕಣಕುತ್ತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 2025ರ April 1ರಿಂದ ಅಂತ ಹೇಳಿದ್ರೆ, ನಾಳೆಯಿಂದ ದಿನದ ಕೂಲಿನ 349 ರೂಪಾಯಿಂದ 370ಕ್ಕೆ ಏರಿಸಿ ಕೇಂದ್ರ ಸರ್ಕಾರ ಆದೇಶನ ಹೊರಡಿಸಿತು. ಯುಗಾದಿ ಹಬ್ಬದ ಪ್ರಯುಕ್ತ ಕರ್ನಾಟಕ ಕುಟುಂಬಸ್ಥರು ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿರುವ 11ನೇ ವರ್ಷದ ಗ್ರಾಮೀಣ ಆಟೋಟಗ ಮರಗೋಡುಲಿ ಕುಟುಂಬದ ಹಿರಿಯರಾದ ಉಲ್ಲಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು, ಕಿರಿಯವರಿಂದ ಹಿಡಿದು ಹಿರಿಯವರ ಮುಟ ತರವರಿ ಆಟೋಟ ಪೈಪೋಟಿಗ ಏರ್ಪಾಡಾಗಿತ್ತು. ಕರ್ನಾಟಕ ರಾಜ್ಯ ನಕ್ಸಲ್ ನಿಗ್ರಹದಳ ವಿಶೇಷ ಘಟಕಲಿ ಕಾರ್ಬಾರ್ ಮಾಡುತ್ತಿರುವ ಜಿಲ್ಲೆನ ಪಾಲಿಬೆಟ್ಟದ ರಾಜಾ ದೊರೈ ಪಾಂಡ್ಯನ್ ಅವು ಮುಖ್ಯಮಂತ್ರಿಗಳ ಪದಕಕ್ಕೆ ಆಯ್ಕೆಯಾಗಳು. ಮಡಿಕೇರಿಯಲ್ಲಿ ಕೊಡವ ಕುಟುಂಬಗಳನ್ನೊಳಗೆ ನಡೆಯುತ್ತಿರುವ ಮುದ್ದಂಡ ಹಾಕಿ ಹಬ್ಬದ ನಾಳೆ ನಡೆಯುವ ಆಟಲ್ಲಿ ಆಟದ ಬಣೆ ಒಂದರಲ್ಲಿ ಮಂಗೇರಿರ, ಅಕ್ಕಪಂಡ, ಮಾಣಿಪಂಡ, ಮರುವಂಡ, ಮಂಡೆಯಂಡ, ಮಂಡಿರ, ಪಟ್ರಪಂಡ, ಬೊಜ್ಜಂಗಡ, ಪಟ್ಟಚೆರುವಂಡ, ಚೆಟ್ರುಮಾಡ, ಪಟ್ಟಡ, ಕುಂಬಳದಾಳು ಮುಕ್ಕಾಟಿರ, ಮೋಟನಾಳಿರ, ಬೊಳ್ತಂಡ ಆಟದ ಬಣೆ ಎರಡರಲ್ಲಿ ಬೆಪ್ಪಡಿಯಂಡ, ಅಲ್ಲಂಡ, ಕಂಬೆಯಂಡ, ಮಾಚೇಟಿರ, ಪಳೆಯಡ, ಚಿಮ್ಮುನಿರ, ಮೂಕಳೆರ, ಕಾನತಂಡ, ಕಾರೆರ, ಕಲ್ಲೆಂಗಡ, ನೆರಪಂಡ, ಕಾಂಡಂಡ, ಪೂಳಂಡ, ಚೆರಿಯಂಡ ಆಟದ ಬಾಣೆ ಮೂರರಲ್ಲಿ ಮಾದೇಟಿರ, ಮಲ್ಚಿರ, ಕೋಡಿರ, ಕೊಡಂದೆರ, ಪಾಲೆಕಂಡ, ಬಾಚಿರ, ಬಡುವಮಂಡ, ಮೇದುರ, ಪಳಂಗೇಟಿರ, ಪೋತಂಡ, ಬೈರಾಜಂಡ, ಬಾಳೆಕುಟ್ಟಿರ, ಚೊಟ್ಟೆರ, ಪಳಂಗಿಯಂಡ ಇದಿಷ್ಟು ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಕರ್ನಾಟಕ ಒನ್ ವಿರಾಜ್ಪೇಟ್ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದ ನಮ್ಮಲ್ಲಿ ಆರ್ಟಿಸಿ ಇಸಿ ಎಂಸಿ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಪಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್ ಸೇರಿದಂತೆ ಸರ್ಕಾರದ 34 ಡಿಪಾರ್ಟ್ಮೆಂಟ್ಗಳ ಸೇವೆ ಲಭ್ಯ. ಮಾಹಿತಿಗಾಗಿ ಕರ್ನಾಟಕ ಒನ್ ಅಮ್ಮಣಿಚಂಡ ಪ್ರವೀಣ್ ಚಂಗಪ್ಪ ವಿರಾಜ್ಪೇಟೆ. ಸರ್ವರಿಗೂ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಚೇರಂಬಾಡೆ ಪಕ್ಕ ಬೆಂಗೂರು ಗ್ರಾಮತ್ರ ದಂಡಕಾಲಕೊಮ್ಮ ನಡಪ ಈಶ್ವರ ಕ್ಷೇತ್ರಪ್ಪಣ್ಣ ನಮ್ಮರ ಮಾರಿಪತ್ಲು ನಾಳೆ ಚೌವಾಚೆ ಪೊಲಂಜತೆಕ್ಕೆ 4:30 ಪೊಲಂಗಳಿ ಆಟ ಆಂಗೋಲ ಪೊಂಗೋಲ ಪರಕೆ ಒಕ್ಚುಡು ಮಜಂದ್ರ ಮೀದ 4:00 ಅಂಜು ಮುಡಿತಾರೆ ನಮ್ಮೆ ನಡಪ. ಭಕ್ತಾದಿಯ ತಾಮನ ಪೊಮ್ಮಕ್ಕ ಬೆಂದು ಎಲ್ಲ ಬಂತು ದೇವಡ ಆಶೋದ ಪಡೆದೋಣದು ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಪಿಂಜ ಊರುಕಾರ ಕಟ್ಟಂಡಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಕಿಗ್ಗಾಲ ಶ್ರೀ ಕೋಕಾಟ ಚೌಂಡಿಯಮ್ಮೆ ಪೆಂಜ ವಿಷ್ಣುಮೂರ್ತಿ ದೇವಡ ನಮ್ಮೆ ಇಂದು ಬೈಟ್ 8:00 ದೇವತಕ್ಕಣ ಮನೆಂಜ ಕೊಟ್ಟಿಪಾಡುವ ಲಿಂಜಿ ಶುರುವಾಪ. ಏಪ್ರಿಲ್ 1 ನಾಳೆ ಚೌವಾಚೆ ಮಜ್ಜನ 3:00 ದೇವತಕ್ಕಣ ಮನೆಂಜ ಭಂಡಾರ ಪೊಟ್ಟಿ ಉಳುಪಿತು ಎತ್ತು ಪೋರಾಟ ತೊಡೆ ದೇವಸ್ಥಾನಕ್ಕೆ ಬಪ್ಪೋ. ಅಲ್ಲಿಂಜಿ ತೋತಾ ಪಿಂಜ ಕುಟ್ಟಿಚಾತ ತೆರೆ ತೆಂಗಕ್ಕೆ ಬುಡಿಬೆಪ್ಪ ಕಾರ್ಯ ನಡಪ. ಬೈಟ್ 9:00 ವಿಷ್ಣುಮೂರ್ತಿ ದೇವಡ ಮೇಲೇರಿಕ ತಿತ್ತು ಬೆಪ್ಪೋ. ಅಂಜಿಕುಟ್ಟು ಮೂರ್ತಿಯಡ ತೆರೆ ಏಪ್ರಿಲ್ 2 14 ಪೊಲಕ 6:30 ವಿಷ್ಣುಮೂರ್ತಿ ತೆರೆ ಮೇಲೇರಿ ಬೂವೋ. 11:00 ಕೋಕಾಟ ಚೌಂಡಿಯಮ್ಮರ ತೆರೆ ಮಜ್ಜನ 1:00 ಊಟೋಪಚಾರ ನಡಪ. ಭಕ್ತ ಮಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣದು ಊರು ತಕ್ಕ ತಕ್ಕ ಮುಖ್ಯಸ್ಥಂಗ ಪಿಂಜ ಊರುಕಾರ ಕಟ್ಟಂಡಿತು. ರೀ ಇದು ನಿಜಾನಾ? ನಾವ್ ಎಷ್ಟೇ ಗ್ರಾಮ್ ಚಿನ್ನಾಭರಣ ತಗೊಂಡ್ರು ಅಷ್ಟೇ ಗ್ರಾಮ್ ಬೆಳ್ಳಿ ಫ್ರೀಯಾಗಿ ಕೊಡ್ತಾ ಇದಾರಂತೆ. ಹೌದು ನಿಜಾನೇ. ಕುಶಾಲ ನಗರದ ವಿಲ್ಕೋ ಗೋಲ್ಡ್ ಅಲ್ಲಿ ಫೆಸ್ಟಿವಲ್ ಪ್ರಯುಕ್ತ ನಾವು ಎಷ್ಟೇ ತೂಕದ ಚಿನ್ನಾಭರಣ ತಗೊಂಡ್ರು ಅಷ್ಟೇ ತೂಕದ ಬೆಳ್ಳಿ ಫ್ರೀಯಾಗಿ ಕೊಡ್ತಾರೆ. ವಿಲ್ಕೋ ಗೋಲ್ಡ್ ಬೈಚನಹಳ್ಳಿ ಕುಶಾಲ ನಗರ. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2000018. ಅಲ್ರಿ ಮಗಳ ಮದ್ವೆಗೆ ಇನ್ನೂ ಹಾಲ್ ಬುಕ್ ಮಾಡಿಲ್ಲ. ಎಲ್ಲಾ ತರಹದ ಫೆಸಿಲಿಟಿ ಇರೋ ಹಾಲ್ ಬುಕ್ ಮಾಡ್ಬೇಕು ಕಣೆ. ಅಂತ ಹಾಲ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಮೂರ್ನಾಡು ಬಲಮಣಿ ರೋಡ್ ಅಲ್ಲಿ ಕಾಫಿ ಕ್ಯಾಸಲ್ ಕೂರ್ಗ್ ವೈಟ್ ಪೆಟಲ್ ಹಾಲ್ ಇದೆಯಲ್ಲ. ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿ, ಎಲ್ಲಾ ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ, ಹೊರಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ, ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್, ರೂಮ್ಸ್ ಎಲ್ಲಾ ಇದೆ. ನಿಮ್ಮ ಸಮಾರಂಭಗಳನ್ನು ವರ್ಣರಂಜಿತಗೊಳಿಸಲು ಕೊಡಗಿನಲ್ಲಿ ದ ಬೆಸ್ಟ್ ಫಂಕ್ಷನ್ ಹಾಲ್ ಕಾಫಿ ಕ್ಯಾಸಲ್ ಕೂರ್ಗ್ ಬಲಮಣಿ ರೋಡ್ ಮೂರ್ನಾಡು. ಕಾಲ್ 9900311311. ವಿಶ್ವ ಹಿಂದೂ ಪರಿಷತ್ ಅಮ್ಮತ್ತಿ ಇವರ ವತಿಯಿಂದ 27 ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಏಪ್ರಿಲ್ 1 ಮಂಗಳವಾರ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಬೆಳಿಗ್ಗೆ 9:00 ನಡೆಯಲಿದೆ. 12:00 ಧಾರ್ಮಿಕ ಉಪನ್ಯಾಸ, ನಂತರ ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಸಹಭೋಜನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449611364. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ ಸಿಎನ್ಜಿ, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 500,000 ಹಿಡಿದು 34,00,000 ಎಲ್ಲಾ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಬನ್ನಿ. ಟಾಟಾ ಮೋಟಾರ್ಸ್, ಅರಸ್ ಕಾರ್ಸ್, ಮಡಿಕೇರಿ, ಕುಶಾನಗರ ಮತ್ತು ಗೋಣಿಕೊಪ್ಪಲು. ಕಾಲ್ ಡೆನ್ ಬೋಪಣ್ಣ 8296643616. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ. ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂಗ ವಿರಾಜಪೇಟೆ ತಾಲೂಕರ ಬೇಟೋಳಿ ಗ್ರಾಮ ಹತ್ರ ಚಿಟ್ಟೆಡೆ ಸರ್ಕಾರಿ ಸ್ಕೂಲ್ ಆಯೋಜನೆ ಮಾಡಿತಿಂಜ ಜನಸಂಪರ್ಕ ಸಭೆಯಲ್ಲಿ ಕೂಡಿ ಅಡಿತು ಸಾರ್ವಜನಿಕಂಗಡ ಕುಂದುಕೊರತೆನ ಕಟ್ಟರ್ಜಿತ್ತು ತಕ್ಕ ಬಂದವು. ಕೇಂದ್ರ ಸರ್ಕಾರ ಹತ್ರ ಸುಮಾರು ಗ್ರಾಮ ಕಲ್ಯಾಣ ಯೋಜನೆಯ ಮೂಲಕ ಜಿಲ್ಲೆಯ ಎಲ್ಲ ಜಾಗತ್ತು ಮೂಲಭೂತ ಸೌಕರ್ಯತರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡ್ಪನಕ್ಕೆ ಭರವಸೆ ಕೊಡ್ತತ್ತು. ಜಿಲ್ಲಾಡಳಿತ ಕನ್ನಡ ಪಂಜ ಸಂಸ್ಕೃತಿ ಇಲಾಖೆ ರಾಧನೆಂಜ ಪದ್ಮಭೂಷಣ ಜನರಲ್ ಕೊಡಂದೇರ ಎಸ್ ತಿಮ್ಮಯ್ಯ ಎಂಗಡ ನುಯಿಟ್ಟ 19ನೇ ಪುಟ್ಟನ ನಾಳನ ಇಂದು ನಗರತ್ರ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಸನ್ನಿ ಸೈಡ್ಲ ಕೈಚತ್ತು ಕನಪಟ್ಟವು ಕೂಡಿಯಾಡಿ ತಿಂಜತ್ತು. ಜಿಲ್ಲರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಯಿತ ಕಂಜ ದಂಡು ಕಾಲ ತಂಜೆ ಸೇವೆ ಮಾಡಿ ನಿಂಜ ಕೆ ಸುಂದರ್ ರಾಜ್ ಎಂಗಳ ಮೈಸೂರರ ಅಪರಾಧ ಪಿಂಜ ಸಂಚಾರ ವಿಭಾಗ ಡಿಸಿಪಿ ಆಯಿತು ನೇಮಕ ಮಾಡಿತು. ಸರ್ಕಾರ ಆದೇಶ ಹೊರಡಿಸಿತ್ತು. ವಿಶ್ವ ಶಿಟಾರಿಯೋ ಕರಾಟೆರ ಫೆಡರೇಷನ್ ನಿರ್ದೇಶಕ ಪಿಂಜ ಅಖಿಲ ಭಾರತ ಶಿಟಾರಿಯೋ ಕರಾಟೆ ಯೂನಿಯನ್ರ ಅಧ್ಯಕ್ಷಗಳಾನ ಜಿಲ್ಲರ ಪೆರ್ಮೆರ ಕರಾಟೆಪಟ್ಟು ಮಾಜಿ ಎಂಎಲ್ಸಿ ಚೆಪ್ಪುಡಿರ ಅರುಣ್ ಮಾಚಯ್ಯ ಎಂಗಕ್ಕೆ ಪ್ರತಿಷ್ಠಿತ 9ನೇ ಡಾನ್ ಬ್ಲಾಕ್ ಬೆಲ್ಟ್ ಗೌರವ ಪ್ರಶಸ್ತಿ ಕಿಟ್ಟಿತ್ತು. ದೇಶತ್ರ ಕರಾಟೆ ಇತಿಹಾಸತ್ಲೆ ಈ ಪ್ರಶಸ್ತಿ ಕಿಟ್ಟಂಗಡಲ್ಲಿ ಭಾರತತ್ಲೆ ಇಂಗಕ್ಕೆ ಆದ್ಯ ಆಯ್ತು ಕಿಟ್ಟಿತ್ತು. ಜಿಲ್ಲೆಕ್ಕೆ ಕೀರ್ತಿ ಕೊಂಡ ಬಂದಿತ್ತು. ಇಂಗಕ್ಕೆ ಭಾರತೀಯ ಕರಾಟೆ ಸಂಸ್ಥೆ ರಾಧನೆಂಜ ಈ ಪ್ರಶಸ್ತಿ ಕಿಟ್ಟಿತ್ತು. ಕೂರ್ ಕ್ರಿಕೆಟ್ ಫೌಂಡೇಶನ್ ರಾಧನೆಂಜ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ದಂಡು ಕ್ರಿಕೆಟ್ ಕಳಿಕೂಟ ನಾಳೆಂಜೆ ಏಪ್ರಿಲ್ 13ನೇ ಪಾಲಿಬೆಟ್ಟತ್ಲ